ಮತ್ತು ಕೆರೆಲಿದ್ದ ನೀರು ಬರ್ತದೋ ಹಾಗೆ ಪಾಗೆ ಹಚ್ಕೊಂಡು ಮನೆಯಾರ ಮಾಡ್ಕೊಂಡು ಒಟ್ಟು ಜೀವನ ಮಾಡ್ತೀವಿ ಸರ್. ನೆಲ್ಲ ಪಲ್ಲ ಬೆಳ್ಕಂದು ಮಾರಲ್ದಂಗೆ ಈಗ ಯಾರು ನೆಲ್ಲಲ್ಲ ಪಲ್ಲಲ್ಲ ಸರ್, ಯಾರು ಮಳೆನೇ ಆಗಂಗಲ್ಲ ಸದ್ಯ. ಅಂದರೆ ಈಗ ನೀವು ಈಗ ಏನು ಭೂಮಿ ಮಾಡ್ತಾಯಿದ್ರಿ, ಆ ಭೂಮಿಯಲ್ಲಿ ಹಿಂದೆ ನೆಲ್ಲು ಬೆಳೀತಿದ್ರಿ, ಗದ್ದೆಗಳಾಗ ನೆಲ್ಲು ಬೆಳೀತಿದ್ವಿ ಸರ್. ಇವಾಗ ಕೆರೆನ ತುಂಬಾಗಲ್ಲ, ಸರಿ ಮಳೆನೇ ಆಗಲ್ಲ ಸರ್. ಯಾರು ನೆಲ್ಲಲ್ಲ ಏನಲ್ಲ, ಮತ್ತೆ ಯಾವ ಟಾಕತ್ತೆ ಅಣೋದು, ಚಜ್ಜಿ ಬಿತ್ತದ, ಹಲ್ಸಂದಿ ಬಿತ್ತದ, ಅವು ಬಂದೊಟ್ಟು ಬರ್ತಾವೆ. ಇಲ್ಲಿನ ಪ್ರವಾಣಿಗೆ ಹೋದ್ರೆ ಮತ್ತೆ ಕುರಿ ಮೇಸರಿ ಕುರಿ ಮೇಸರಪ್ಪ ಅಂತ ಹೇಳೋದು ಬಿಟ್ಟು ಬಿಡೋದು ಅಷ್ಟೆ. ಈಗ ನಿಮಗೆ ಒಂದು ಎಕರೆ ಭೂಮಿ ನೀವು ಮಾಡ್ತಾ ಇದ್ದೀರಿ, ಈ ಒಂದು ಎಕರೆ ಭೂಮಿಯಲ್ಲಿ ವರ್ಷ ಒಂದೇ ರೀತಿಯ ಬೆಳೆಯನ್ನು ಬೆಳೀತಾ ಇದ್ದಾರೆ ಅಥವಾ ಬೇರೆ ಬೇರೆ ಥರ ಬೆಳೆ? ಬೇರೆ ಬೇರೆ ಬೆಳೆ ಬೆಳಿತೀವಿ ಸರ್. ಒಂದು ವರ್ಷ ಹಲ್ಸಂದಿ ಹಾಕಿದ್ವಿ, ಒಂದು ವರ್ಷ ಮೆಕ್ಕೆಜೋಳ ಹಾಕೋದು, ಒಂದು ವರ್ಷ ಇಂಥವು. ಈಗ ನೀರು ಬ್ಯಾಸಿ ಟೈಮ್ನಾಗ ಮುಂಗಾರಿಗೆ ಏನೇನು ಮಾಡ್ತೀರಿ ನೀವು? ಮುಂಗಾರಿಗೆ ಹಲ್ಸಂದಿ ಬಿತ್ತು ಬಿಡ್ತೀವಿ ಸರ್. ಮತ್ತೆ ಹಲ್ಸಂದಿ ಬಿತ್ತೀವ, ಅದು ಆದ್ರೆ ಹಾಕತ್ತಿ ಹೋದ್ರೆ ಹಾಕತ್ತೆ, ಮಳೆ ಬಂದ್ರೆ ಹಾಕತ್ತೆ, ಇಲ್ಲಿ ನೆಪ್ಪಂದ್ರೆ ಎಲ್ಲ ಈಗ ನೀರು ನೀರಾಗೆಲ್ಲ ಬಳಸಾಕ. ಮತ್ತೆ ಹೋದ್ರೆ ಅಲ್ಲ ಬಿಡಪ್ಪ, ಏನಾನ ಮಳೆಗಾಲದಲ್ಲೂ ಸಹಿತ ನಿಮ್ಮ ಬೋರಲ್ಲಿ ನೀರು ಇರೋಗಲ್ಲ? ಇಲ್ಲ ಇಲ್ಲ ಸರ್, ಒಳ್ಳೆಯದಲ್ಲ. ಹೌದಾ? ಒಳ್ಳೆಯದಲ್ಲ. ಅವಾಗೂ ಕಮ್ಮಿ ಇರ್ತದೆ? ಅವಾಗ ಕೂಡ ಕಮ್ಮಿ ಇರ್ತದೆ. ಈಗ ಏನು ಸಣ್ಣ ಹೊಡಿತೇವಲ್ಲ ಸರ್, ಒಂದು ಇಂಚು ಅಷ್ಟೇ ಹೊಡೆಯೋದು. ಅವು ಮಳೆಗಾಲದಲ್ಲೂ ಮಳೆಗಾಲದಾಗ ಕೂಡ ಅಷ್ಟೇ ಹೊಡಿತೇವೆ. ಈಗ ಒಂದು ಇಂಚು ನೀರು ಎದಕ್ಕೆ ಹಾಕೈತಪ್ಪ, ಇದು ಹೊಲಕ್ಕೆ ಒಂದು ಮುರಿಗಾಗಲ್ಲ ಅನ್ನೋದು. ನಾವು ಇನ್ನೊಂದು ಬೋರ್ ಹಾಕಿಸ್ಬಿಡೋದು, ಅದಂಗೆ ಬೀಳ್ದಂಗೆ ಆಗ್ಬಿಡೋದು. ಓಹೋ, ಇನ್ನೊಂದು ನೋಡಿಬಿಡೋ ಅಂತಡಿಯಾಗ ನಾ ದೇವ್ರದ್ದಾನ ನೋಡ ಏನ ಉಡ್ಸ್ಯನ್ ಹುಲ್ ಬೇಡ ತಿನ್ಸಾಗಲ್ಲ ಅನ್ನೋದು. ಮತ್ತೆ ಒಂದು ಮಾಡೋದು ಹಿಂಗಾಗಿ ಹಿಂಗಾಗಿ ಎಲ್ಲ ಎದುರು ಮಾಡ್ಕೊಂಡು ಹೊಲ ಬೇಡ, ಹೊಲ ಸಾಹಸ ಬೇಡಪ್ಪ, ಎರ್ದಂಗೆ ಕರೆದ್ರದ್ದು ಕೂಲಿ ಮಾಡ್ಬೇಕು. ಹಂಗಂದ ಸುಮ್ಮ ಆಗ್ಬಿಡಿ ಸರ್. ಒಂದು ಸ್ವಲ್ಪ ಒಂದು ತುಂಡರಿ ಹೊಲ್ದಕ್ಕ ನೀರು ನಮ್ಮ ಮಟ್ಟ ಜೀವನ ನಡಿಲ್ಲ, ಸೊಪ್ಪು ಸೇದಿ ಹಾಕ್ಯಂದು ಮಾಡ್ಕೊಳೋಣ ಅಂತ. ತರಕಾರಿ ನಿಮಗೆ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ಸತ್ತಾ ಇದೆಯಾ ತರಕಾರಿ ಬೆಳಿತಾರೆ? ತರಕಾರಿ ರೇಟ್ ಇದ್ರೆ ತರಕಾರಿ ಸರ್. ಇವಾಗ ನೋಡು ಬೆಳೆದಾಗ ಇವಾಗ ಹಣ್ಣು ಬಿಟ್ಟವು ರೇಟ್ ಅಲ್ಲ, ಹಂಗಾಗಿ ಇನ್ಯಾರು ಐತೆ ಉಳಿತಾರೆ ಸರ್. ಟೊಮೆಟೊ ಹಾಕಿ ಎಷ್ಟು ದಿನ ಆಯ್ತು ಈಗ? ನಮ್ಮದು ಈಗ ಮೂರು ತಿಂಗಳಾಯ್ತು ಸರ್. ಮೂರು ತಿಂಗಳಾಯ್ತು. ಮೂರು ತಿಂಗಳ ಹಿಂದೆ ರೇಟ್ ಇತ್ತು? ಮೂರು ತಿಂಗಳ, ಇನ್ನು ತಿಂಗಳ ಮುಂದೆ ರೇಟ್ ಇತ್ತು ಸರ್. ನಮ್ಮ ಹಣ್ಣು ಬಂದದ್ದಲ್ಲ ಆ ಟೈಮ್ನಾಗ. ನಿಮ್ಮ ಬೆಳೆ ಬಂದಿದೆ ಬೆಲೆ? ಹ್ಞೂ ಸರ್, ಒಂದು ತಿಂಗಳಾಯ್ತು ಸರ್ ನಾವು ಹಣ್ಣು ರೇಗತ್ತೆ. ಈಗ ಅವಲಿದ್ದ ರೇಟನೇ ಸಿಕ್ಕಲ್ಲ, ತುಂಬ ಕಡಿಮೆ ಆಗಿದೆ. ತುಂಬ ಕಡಿಮೆ ಸರ್. 70 ರೂಪಾಯಿ ಒಂದು ಬಾಕ್ಸ್, 50 ರೂಪಾಯಿ ಒಂದು ಬಾಕ್ಸ್, ಹಿಂಗೆ ಹಾಕ ಸರ್. ಒಂದು ಬಾಕ್ಸಲ್ಲಿ ಎಷ್ಟು ಕೆ ಜಿ ಇರ್ತದೆ? ಒಂದು 30 ಕೆಜಿ ಬರುತ್ತೆ ಸರ್. ಸರ್, ಈಗ ಇದೇ ರೀತಿ ಹಿಂಗಾದ್ರೆ ಲಾಸ್ ಆಗ ಒಂದು ನಿಮಗೆ ಸಮಸ್ಯೆ ಈಗ ಅಲ್ಲಿ ಅಂದರೆ ಭೂಮಿಯಲ್ಲಿ ನೀರಿಲ್ಲ ಮತ್ತು ಬೆಲೆ ಸಮಸ್ಯೆ, ಎರಡು ಸಮಸ್ಯೆಗಳಿಂದ ಹೊರ ಬರೋದಕ್ಕೆ ಏನು ಏನಾದರೂ ಪ್ರಯತ್ನ? ಏನಲ್ಲ ಸರ್, ಏನು ಪ್ರಯತ್ನ ಮಾಡಿದ್ರೆ ಈಗ ನೀರು ಕಡಿಮೆ ಬಯಸುವಂಥ ಬೆಳೆಗಳನ್ನು ಏನಾದರೂ ಬೆಳೆಯೋಣ? ಏನು ಮಾಡಿದ್ರು ಕೂಡ ನೀರು ಮಳೆ ಅಂತ ಬೇಕಲ್ಲ ಸರ್. ಮಳೆ ಇಲ್ಲದ್ರೇನ ಬೋರೆ ನೀರೇನ ಬೇಕು. ಈ ಮಳೆ ವರ್ಷಕ್ಕೆ 2 ಮಳೆ ಆಗ್ಯಾವ ನಮಗೆ. ಹೌದು, ಅಷ್ಟೇ. ಮಳೆನೇ ಇಲ್ಲ, ಮಳೆನೇ ಇಲ್ಲ. ಈಗ ಹೋಗಿ ಬಿತ್ತು ಬಂದಿದ್ವಿ, ಎಲ್ಲ ಹಲ್ಸಿಂದು ಬಿತ್ತಿದ್ವಿ, ಕುರಿನೇ ಮೇಸಿಟ್ಬಿಟ್ಟಿವಿ ಅಷ್ಟು ಅಷ್ಟೇ. ಒಟ್ಟು ಕಾಯಿನೂ ಕಟ್ಟಲಿಲ್ವಾ? ಏನು ಇಲ್ಲ ಸರ್, ಬಿತ್ತೆ ಮಳೆ ಕಂಡು ದಪ್ಪಟ್ಟು ಮಳೆನೇ ಬರಲಿಲ್ಲ. ಅದಕ್ಕೆ ಲಾಸ್ಟ್ ಕೊನೆವರೆಗೆ ಮಳೆ ಬರಲ್ಲ, ಅದು ಅಣಿಗೆ ಹೋಗೋವರೆಗೆ. ಮನೆ ಕುರಿ ಬಿಟ್ಬಿಡ್ರ ಅಂತ ಕುರಿ ಮೇಯಿಸಿಬಿಟ್ಟಿವಿ ಸರ್. ಈಗಿರೋ ಅಲ್ಪ ಸ್ವಲ್ಪ ನೀರಿನಲ್ಲಿ ನೀವು ಟೊಮಟೆ ಮತ್ತು ಚೌಳಿಕಾಯಿ ಇವೆಲ್ಲ ಬೆಳೀತಾ ಇದ್ದೀರಿ ಅಂತ ಹೇಳಿದ್ರಿ, ಈಗ ಅವನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ? ಈ ಟೊಮಟೆ ಬೆಳೆಗೆ ಏನೇನು ಆರೈಕೆ ಮಾಡ್ತೀರಿ, ಏನೇನಿಲ್ಲ? ಏನಲ್ಲ ಸರ್, ಸಣ್ಣ ನೀರ ಅದ್ರಾಗ ಚಲ್ಕಿ ತಗೊಂಡು ಸಾಲಿನಾಗ ಅಷ್ಟೇ ಹೋಗಂಗೆ ಹೊಲ ತುಂಬನ ಬಿಡಂಗಲ್ಲ ಸರ್. ಹಿಂಗೆ ಸಾಲು ಮಾಡಿರ್ತೀವಲ್ಲ, ಆ ಸಾಲಿನಾಗ ಅಷ್ಟೇ ಹೋಗಂಗೆ ಚಲ್ಕಿ ತಗೊಂಡು ಒಡ್ಡ ಹಾಕ್ಬಿಟ್ಟಿನಿ ಸರ್. ಹಿಂಗೆ ಈಗ ದೊಡ್ಡ ನೀರಾದ್ರೆ ಬಳಸ್ಬಿಡ್ಬೋದು ಸರ್. ನಮ್ಮ ಸಣ್ಣ ನೀರಲ್ಲ, ಒಡ್ಡ ಹಾಕಿ ಅಂದು ಹಂಗೆ ಸಾಲಿನಾಗ ಗಿಡ ಬಡ್ಡಾಗ ಅಷ್ಟೇ ತೋದ್ಕಾಂತ. ಕೆಲವು ಹನಿ ನೀರಾವರಿ ಅಂತ ಮಾಡ್ತಾರೆ, ಸಣ್ಣ ಪೈಪ್ ಹಾಕಿ ಅದು ಮಾಡ್ತಾರೆ ಸರ್. ಗಿಡದ ಬೇರಿಗೆ ನೀರು ಹೋಗೋ ಹಾಗೆ ಮಾಡ್ತಾರೆ ಹನಿ ನೀರಾವರಿ. ಇಂಥದ್ದೇನಾದ್ರು ಪ್ರಯೋಗ ಮಾಡಿದ್ರ ನೀವು? ಇಲ್ಲ ಸರ್, ಅದಕ್ಕೆ ಕೇಳಿದ್ವಿ ಸರ್, ಹನಿ ನೀರಾವರಿ ಮಾಡಿಕೊಡ್ರಿ ಅಂತಂದು. ನಮ್ಮ ಕೃಷಿ ಲೆಕ್ಕಾಗ ಮಾಡಿಕೊಡ್ತೀವಿ ಅಂತಂದ್ರೆ ನಾವು ಈಗ ಅದಕ್ಕೆ ಅವ್ರಿಗೆ ಬಂದು ನೋಡಿರಿ ಸರ್, ಅವ್ರು ಅದು ನಮ್ಮ ನೀರು ಒಂದು ಇಂಚು ಆದ್ರೂ ಕೂಡ ಹಿಂಗೆ ಬಿಟ್ಬಿಟ್ಟು ಹೊಡಿತೈತೆ ಸರ್. ಅದು ಬಿಟ್ಬಿಟ್ಟು ಹೊಡೆದಪ್ಪ ಅಂದ್ರೆ ಡ್ರಿಪ್ ಮಾಡೋಕೆ ಸರಿ ಹೋಗಲ್ಲಪ್ಪ. ಒಂದು ಇಂಚು ಕಂಟಿನ್ಯೂ ಹಂಗೆ ಬಿಡ್ದಂಗೆ ಹೊಡಿಬೇಕು. ಹಂಗಾರ ನೀನು ಒಂದೊಂದು ಲೇಣಿಗೆ ಒಂದೊಂದು ಲೇಣಿಗೆ ವಾಲ್ ಮಾಡಿ ಕೊಡ್ತೀವಿ, ತಿರ್ಕೊಂತ ಹೋಗಿ ಬರುತ್ತೆ. ಇದು ಬಿಟ್ಬಿಟ್ಟು ಹೊಡಿತೈತೆ ನೀರು. ಎಲ್ಲೇನೋ ಸುಮ್ಮನೆ ಸಣ್ಣದೊಂದು ಒಂದು 20 ಅಡಿ 20 ಅಡಿ ಗುಂಡಿ ಮಾಡ್ಕೊಂಬಿಡು, ಅದಕ್ಕೆ ಪಾಟ್ ಹಾಸ್ಕೊಂಬಿಡು. ಒಂದಿನ ಆಗಲಲ್ಲ ಕಾಲಿ ಇಟ್ಕೊಂಡು ತಿರುಗ ದಿನ ಕರೆಂಟ್ ಬರ್ತಲ್ಲ, ನೀರು ಈ ನೀರು ಎಲ್ಲ ಕಾಲಿ ಇಟ್ಕೊಂಡು ಒಂದೊಂದೇ ಸಾಲಿ ಬಿಡ್ಕಂತ ಹೋಗ್ಬೇಕು ನೀನು ಅಂತ ಹೇಳಿದ್ರೆ ಆಯ್ತು ಬಿಡಪ್ಪ, ಹಂಗ ಮಾಡೋಣ ಅಂತ. ಹಂಗೆ ಮಾಡ್ತೀವಿ, ಹಂಗೆ ಮಾಡ್ತದೆ ಸರ್. ನೀರು ಸ್ಟಾಕ್ ಮಾಡ್ಕೊಳ್ತೀವಿ, ನೀರು ಸ್ಟಾಕ್ ಮಾಡ್ಕೊಂತೀವಿ ಸರ್. ಅದಕ್ಕೆಲ್ಲ ಏನು ಮಾಡ್ಕೊಂಡಿದ್ವಿ ನೀರು ಸ್ಟಾಕ್ ಮಾಡಿ? ಏನಲ್ಲ ಸರ್, ಅದು ಗುಂಡಿ ಕುಡಿಯಲ್ಲ ಸರ್ ನೀರು, ನಮ್ದು ಊಟಿನ ಅಲ್ಲ. ಅದು ಆ ಊಟಿಯಾಗಿ ಹೋಗಿ ಪ್ಲಾಸ್ಟಿಕ್ ಇಷ್ಟಿಕ್ ಏನಾರು ಹಾಕಿರ ಕೆಳಗೆ? ಇಲ್ಲ ಸರ್, ಎಲ್ಲ ಹಾಕಿ ಅದನ್ನ ಒಂಥರ ನೀರ ಕುಡಿಯಲ್ಲ ಸರ್. ನೆಲ ನೀರು ಸೌಳ್ ಮಣ್ಣು ಅಂತ ಸರ್, ಅದು ನೀರು ಹಿಂಗಲ್ಲ, ನೀರು ಹಿಂಗಲ್ಲ, ಅದು ಸೌಳ್ ಮಣ್ಣು ಸರ್. ಅದ ಅದ್ರಾಗ ಮಾಡಿವೆ ಕುಡಿಯಲ್ಲ ನೀರು. ಅದು ಈಗ ಅದರಲ್ಲಿ ನೀರು ಸಂಗ್ರಹಿಸ್ಕೊಂಡು ಈಗ ನಿಮ್ಮ ಟೊಮೊಟೊಗೆ ಬಿಡ್ಕೊಂತ ಹೋಗ್ತೀವಿ, ಬೆಳೆಸ್ಕೊಂತ ಹೋಗಿ ಸರ್. ಅಷ್ಟು ನೀರಲ್ಲೇ? ಅಷ್ಟು ನೀರಲ್ಲೇ ಸರ್. ಈಗ ನೀವು ಟೊಮಟೆ ಮತ್ತು ಈ ಚೌಳಿಕಾಯಿಗೆ ಈ ಸಮಸ್ಯೆಗಳು ಏನೇನು ಬರ್ತವೆ ಹೆಚ್ಚಾಗಲ್ಲಿ?

ನಮ್ಮ ಮನೋರವರೆಲ್ಲ ಮತ್ತೆ ಅಲ್ಲಿ ಬೇರೆ ದುಡ್ಕಂದ್ರೆ ಸರ್ ಅಕ್ಕಪಕ್ಕ ನನಗೆ ಕೂಡ ಕಳೆದ್ರೆ ಮತ್ತೆ ನೀನೊಂದು ಎಕರೆ ಮಾಡ್ತೇನಪ್ಪ ಅಂತಂದ ನಾನು ಮಾಡಲ್ಲಪ್ಪ ನೀವು ಮಾಡಿಕೇರಿ ನಾ ಕರ್ದ್ರದ್ದು ಕೂಲಿ ಮಾಡಿಬಿಡ್ತೀನಿ ಈಗ ನೀರು ಕೊಡೋದು ಸರ್ ನಾವ ಮಾಡ್ತೀವಪ್ಪ ಮನೆಯವ್ರ ಅಂತಾರೆ ನಮ್ಮದೇ ಒಂದು ಮುಕ್ಕಲ್ ಎಕರೆ ನೀರು ಇರ್ತೈತೆ ಇದ್ರಾಗ ಮಾಡ್ಕೊಂಡ್ ಬಿಡೋಣ ಸಾಕು ನಾ ಇಬ್ರು ಗಂಡೆ ಅಂತ ಇಬ್ರು ಮಕ್ಕಳಲ್ಲ ಸಪ್ಪ ಸದ್ಯ ಹಾಕಿ ನಾನು ಇದನ್ನ ಒತ್ಕೊಂಡು ಮಾಡ್ಕೊಂಡ್ ಏನೋ ಜೀವನ ಮಾಡೋಣ ಅಂತ. ಈಗ ನೋಡಿ, ಭೂಮಿ ಚಿಕ್ಕದು, ನೀರು ಕಡಿಮೆ, ಕುಟುಂಬದಲ್ಲಿ ಗಂಡ ಹೆಂಡತಿ ಮೂರು ಮಕ್ಕಳು, ಮುಂದಿನ ಅವರಿಗೂ ಸಹಿತ ಕುಟುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕಂದ್ರೆ ಬೇರೆ ಏನಾದರೂ ವ್ಯಾಪಾರ ವ್ಯವಹಾರ ಹಿಂಗೇನಾದ್ರು ಮಾಡ್ಬೇಕಂತ ಏನಾರು ಆಲೋಚನೆ ಮಾಡಿದ್ರೆ? ಮತ್ತೆ ಹಿಂಗ ಸರ್, ತರಕಾರಿ ಸೊಸಲ್ ಸೊಸಲ್ ಬೆಳ್ಕಂದ ರೇಟ್ ಸಿಕ್ಬಿಟ್ನಪ್ಪ ಅಂದ್ರೆ ನಾವು ಏನೋ ಒಂದು ಸಾಲ ಸಂಬಂಧ ಕಟ್ಟಿಗೆಬೋದಲ್ಲ, ಇವತ್ತು ಏರ್ತತಿ ಇವತ್ತು ಬೀಳ್ತೈತಿ ಮಾರ್ಕೆಟ್ ಹೇಳಕ್ಕೆ ಕೇಳ್ಬರಾಗಲ್ಲ ಅಂತಂದು ಹಿಂಗೆ ಮತ್ತೆ ತರಕಾರಿ ನಮ್ಮ ಒಂದು ಸ್ವಲ್ಪ ತಾಂದಾಗಿರ್ತೀವಿ ಸರ್ ಸಂತ್ಯಾಕ, ಅಲ್ಲಿ ಯಾರನ್ನ ಬಾಕ್ಸ್ ಗಟ್ಟಲೆ ಕೊಡಕ್ಕೆ ಬಂದಿರ್ತಾರ 150 ರೂಪಾಯಿ ಬಾಕ್ಸ್ 200 ರೂಪಾಯಿ ಬಾಕ್ಸ್ ಅಂತ ಕೊಡ್ತಾರೆ. ಅದ್ರಾಗ ತಗೊಂಡು ನಮಗೆ ಸಾವಿರ ಎಲ್ಲ ಕಲ್ಲಿ ಇಟ್ಕೊಂಡು ಇಬ್ಬರು ಗಡ್ಡೆ ಐತಿ ಮಾರ್ತೀವಿ ಸರ್. ನೀವೇ ವ್ಯಾಪಾರ ಮಾಡ್ತೀವಿ? ನಾವೇ ವ್ಯಾಪಾರ ಮಾಡ್ತೀವಿ. ಅದು ಸ್ವಲ್ಪ ನಿಮಗೆ ಜೀವನಕ್ಕೆ ಅನುಕೂಲ? ಅದ ಸ್ವಲ್ಪ ಜೀವನಕ್ಕೆ ಸರ್, ನಾವು ಕುಂತ ಮಾರಿ ಉಳಿತೈತೆ ಅಲ್ಲ. ಇದನ್ನ ನೀವು ನಿರಂತರ ಮಾಡ್ತಾ ಇದ್ರೆ ಹಿಂಗೆ ಈಗ ಮಾಡ್ತಾ ಇದೀವಿ ಸರ್. ಈ ಸಂತೆಗಳಿಗೆ ನಮ್ಮ ಮರಮಳಿ ಸಂತೆ ಅಷ್ಟೇ ಅಷ್ಟೇ ಸರ್, ಬೇರೆ ಯಾರು ಮಾಲ್ ಬರ್ತೇ ನೀವು ತಗೊಳ್ತೀರಿ, ನೀವೇ ವ್ಯಾಪಾರ ಮಾಡ್ತೀವಿ, ಹಂಗೆ ಮಾಡಿ ಲಾಭ ಸಿಗುತ್ತೆ. ಅದ್ರಲ್ಲಿ ಲಾಭ ಸಿಗುತ್ತೆ. ಒಳ್ಳೆಯದು ಪ್ರಕಾಶ್ ಅವರೇ, 1 ಎಕರೆ ಭೂಮಿಯಲ್ಲಿ ನೀರಿನ ಕೊರತೆ ಇದೆ, ಮಳೆನೂ ಸರಿಯಾಗಿ ಆಗ್ತಾ ಇಲ್ಲ. ಈ ಸಮಸ್ಯೆಗಳ ನಡುವೆ ಇರೋ ಒಂದು ತುಂಡು ಭೂಮಿಯೊಳಗೆ ಇರುವ ಅಲ್ಪ ಪ್ರಮಾಣದ ನೀರಿನಲ್ಲಿ ತರಕಾರಿ ಬೆಳೆಗಳನ್ನು ಬೆಳ್ಕೊಳ್ತಾ ಇವತ್ತೆಲ್ಲ ಒಂದು ದಿನ ನಮಗೆ ಒಳ್ಳೆ ಬೆಲೆ ಬರ್ತದೆ, ಈ ಬೆಳೆಗಳಿಗೆ ಒಂದಿಷ್ಟು ಸುಧಾರಿಸ್ಕೊಳ್ಬೋದು ಅನ್ನೋತಕ್ಕಂಥ ಆಶಾವಾದವನ್ನು ಇಟ್ಕೊಂಡಿದ್ದೀರಿ. ಮತ್ತು ಬೇರೆ ಬೇರೆ ಸಂದರ್ಭದಲ್ಲೂ ಸಹಿತ ಬೇರೆ ಕಡೆಯಿಂದ ಬಂದಿರೋ ತರಕಾರಿಗಳನ್ನು ತೆಗೆದುಕೊಂಡು ಮಾರಾಟ ಮಾಡ್ತಾ ಒಂದಿಷ್ಟು ನಿಮ್ಮ ಜೀವನವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗಿದ್ದೀರಿ. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಜೀವನ ಸುಧಾರಣೆಯಾಗಲಿ ಮತ್ತು ನಿಮ್ಮ ಕೃಷಿ ವ್ಯವಸ್ಥೆ ಒಳಗಡೆಗೂ ಸ್ವಲ್ಪ ಸುಧಾರಣೆಯನ್ನು ಕಾಣಲಿ ಅಂತ ಆಶಿಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲೇ ಪಾಲ್ಗೊಂಡು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ರೈತರಾದ ಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇಂದಿನ ಸಂದರ್ಶನಗಳನ್ನು ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ರೈತ ಬಂಧುವರು ಇದೀಗ ಕೇಳೋಣ ಅರುಣ ನಾಯಕ್ ಅವರಿಂದ ರೈತರಿಗೆ ಸಲಹೆಯನ್ನು. ರೈತ ಮಿತ್ರರೇ, ಮೆಣಸಿನಕಾಯಿಯ ಇಳುವರಿಯ ಮಟ್ಟ ಅನೇಕ ವೇಳೆ ಕೀಟ ಮತ್ತು ಸಣ್ಣ ಜೇಡುಗಳ ಬಾಧೆಯಿಂದ ಕಡಿಮೆ ಆಗುತ್ತೆ. ಮೆಣಸಿನ ಗಿಡಕ್ಕೆ ತಗುಲುವ ಮುಖ್ಯ ಕೀಟಗಳೆಂದರೆ ಥ್ರಿಪ್ಸ್ ನುಸಿ, ಎಪಿಡ್ಸ್ ಹೇನು, ಬಿಳಿ ನೊಣ, ಸಣ್ಣ ಜೇಡ, ಕಾಂಡ ಕತ್ತರಿಸುವ ಕೀಟ ಹಾಗೂ ಕಾಯಿ ಕೊರೆಯುವ ಕೀಟಗಳು. ಇವುಗಳಲ್ಲದೆ ಕೆಲವು ಜಾತಿಯ ಗೆದ್ದಲು, ಬಸವನಹುಳು ಹಾಗೂ ಸಹಸ್ರಪದಿಗಳು ಕೂಡ ಬೆಳೆಗೆ ಹಾನಿ ಮಾಡುತ್ತವೆ. ಕೀಟಬಾಧೆಯು ಸಸಿ ಮಡಿಗಳಲ್ಲಿ ಮತ್ತು ಹೊಲಗಳಲ್ಲಿ ಕಂಡುಬರುತ್ತೆ. ಇವುಗಳ ನಿರ್ವಹಣೆ ಮಾಡದಿದ್ದಲ್ಲಿ ಬಹಳ ಮಟ್ಟಿಗೆ ಹಾನಿ ಉಂಟಾಗುತ್ತೆ. ಆದ್ದರಿಂದ ಈ ಕೀಟಗಳ ಬಾಧೆ ಲಕ್ಷಣಗಳನ್ನು ತಿಳಿದುಕೊಂಡು ನಿರ್ವಹಣಾ ಕ್ರಮಗಳನ್ನು ಅನುಸರಿಸೋದು ಸೂಕ್ತ. ಥ್ರಿಪ್ಸ್ ಕೀಟಗಳು ಅತಿ ಸಣ್ಣವು, ಆದರೆ ಅವುಗಳಿಂದಾಗುವ ಹಾನಿ ಬಹಳ. ಈ ಕೀಟ 2-3 ಮಿಲಿಮೀಟರ್ ಉದ್ದವಾಗಿದ್ದು ತಿಳಿ ಕಂದು ಹಳದಿ ಬಣ್ಣದಾಗಿದ್ದು ಕೂದಲುಗಳಿಂದ ಕೂಡಿದ ರೆಕ್ಕೆಗಳನ್ನು ಹೊಂದಿರುತ್ತದೆ. ಹೆಣ್ಣು ಕೀಟ ಮೊಟ್ಟೆಗಳನ್ನು ಚಿಗುರು ಎಲೆಗಳ ಅಂಗಾಂಶದೊಳಗೆ ಚುಚ್ಚಿಡುತ್ತದೆ. ಒಂದು ಹೆಣ್ಣು 50-60 ಮೊಟ್ಟೆಗಳನ್ನು ಇಡಬಲ್ಲದು. ಮೊಟ್ಟೆಗಳಿಂದ 5 ದಿನಗಳಲ್ಲಿ ಹೊರಬಂದ ಮರಿಗಳು ಸುಮಾರು 7-8 ದಿವಸಗಳಲ್ಲಿ ಪ್ರಾಯದ ಹಂತಕ್ಕೆ ತಲುಪುತ್ತವೆ. ಪ್ರಾಯದ ಥ್ರಿಪ್ಸ್ ನುಸಿ 30 ದಿವಸಗಳವರೆಗೆ ರಸ ಹೀರಿ ಜೀವಿಸಬಲ್ಲದು. ಮೊಟ್ಟೆಯಿಂದ ಪ್ರಾಯದವರೆಗೆ ಜೀವನ ಚಕ್ರವನ್ನು ಪೂರ್ತಿಗೊಳಿಸಲು ಸುಮಾರು 15-20 ದಿವಸಗಳು ಬೇಕಾಗುತ್ತವೆ. ಪ್ರಾಯದ ಕೀಟ ಮತ್ತು ಮರಿಹುಳುಗಳು ಎಲೆಯ ಕೆಳಭಾಗದಲ್ಲಿ ಉಜ್ಜಿ ರಸ ಹೀರೋದ್ರಿಂದ ಎಲೆಗಳು ಅಂಚಿನಿಂದ ಒಳಗಡೆ ಮುದುಡಿಕೊಳ್ಳುತ್ತವೆ ಮತ್ತು ಎಲೆಗಳು ಒರಟಾಗುತ್ತವೆ. ಮೆಣಸಿನ ಗಿಡದ ಎಲೆಗಳು ಮುದುಡುವುದಕ್ಕೆ ಮುಟುರೆ ರೋಗ ಅಥವಾ ಚಂಡಿ ರೋಗ ಎಂದು ಕೂಡ ಕರೀತಾರೆ. ಮೆಣಸಿನ ಗಿಡದ ಎಲೆಗಳು ಮುಟುರು ಆಗುವ ಪ್ರಮಾಣ ಥ್ರಿಪ್ಸ್ ನುಸಿಯ ಸಂಖ್ಯೆಯನ್ನು ಅವಲಂಬಿಸಿರುತ್ತೆ. ಬಾಧಿತ ಭಾಗಗಳು ಕಂದು ಬಣ್ಣಕ್ಕೆ ತಿರುಗಿ ಗಿಡಗಳ ಬೆಳವಣಿಗೆ ಕುಂಠಿತ ಆಗೋದಲ್ಲದೆ ಹೂವು ಮೊಗ್ಗು ಒರಟಾಗಿ ಕಾಯಿಗಳು ಉದುರುತ್ತವೆ. ಒಂದು ವೇಳೆ ಬಾಧೆ ತೀವ್ರವಾದರೆ ಎಲೆಗಳು ಬಿರುಸಾಗುತ್ತವೆ, ಗಿಡಗಳ ಕುಡಿಭಾಗಗಳ ಬೆಳವಣಿಗೆ ಕುಂಠಿತವಾಗಿ ಒಣಗಿ ಹೋಗುತ್ತೆ. ಈ ಕೀಟವು ಎಲೆ ಮುಟುರು ನಂಜು ರೋಗವನ್ನು ಹರಡುತ್ತದೆ. ಈ ಕೀಟದ ಸಂತತಿ ಉಷ್ಣ ಹವಾಮಾನದಲ್ಲಿ ಹೆಚ್ಚಾಗುತ್ತದೆ. ಇನ್ನು ಥ್ರಿಪ್ಸ್ ನುಸಿಯ ನಿರ್ವಹಣೆಗಾಗಿ ಸಸಿಮಡಿಯಲ್ಲಿ ಬಿತ್ತನೆಯಾದ 10 ದಿವಸಗಳ ನಂತರ 2 ಸಾಲುಗಳ ಮಧ್ಯೆ 250 ಗ್ರಾಂ %3 ಕಾರ್ಬೋಪ್ಯೂರಾನ್ ಹರಳು ಅಥವಾ %10 ಫ್ಲೋರೇಟ್ ಹರಳುಗಳನ್ನು 1 ಅಂಗುಲ ಆಳ ಮಣ್ಣಿನಲ್ಲಿ ಹಾಕಬೇಕು. ಬಿತ್ತನೆಯಾದ 3ನೇ ವಾರ ಮತ್ತು ನಾಟಿಯಾದ 2, 5, 7 ಮತ್ತು 10ನೇ ವಾರದಂದು 1.7 ಮಿಲಿಲೀಟರ್ ಡೈಮಿಥೋಯೇಟ್ 30 EC ಅಥವಾ 0.5 ಮಿಲಿಲೀಟರ್ ಮೀಥೇಲ್ ಫ್ಯಾರಾಥಿಯನ್ 50 EC 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಅಂತರ ಬೇಸಾಯ ಕ್ರಮಗಳನ್ನು ಅನುಸರಿಸೋದ್ರಿಂದ ಕಳೆ ನಾಶದ ಜೊತೆಗೆ ಥ್ರಿಪ್ಸ್ ನುಸಿಯ ಕೋಶಗಳು ಕೂಡ ನಾಶ ಆಗುತ್ತವೆ.

ಸಾರಜನಕ ಹಿಡಿಯುತ್ತದ ಮಣ್ಣಿಗೆ ಸಿರಿಯ ತುಂಬುತ್ತದ ಸಾರಜನಕ ಹಿಡಿಯುತ್ತದ ಮಣ್ಣಿಗೆ ಸಿರಿಯ ತುಂಬುತ್ತದ ಖುಷ್ಕಿ ಕೃಷಿಗೆ ಹೊಂದುತ್ತದ ನಮಗೆ ಖುಷಿಯ ನೀಡುತ್ತದ ಖುಷ್ಕಿ ಕೃಷಿಗೆ ಹೊಂದುತ್ತದ ನಮಗೆ ಖುಷಿಯ ನೀಡುತ್ತದ ನಮ್ಮದೇ ತೊಗರಿ ಇಲ್ಲೇ ಭಾರಿ ಬೆಳಿತದರಿ ಇಲ್ಲಿ